ಹಾರು ಬಿಟ್ಟು ಬಿಡೆ ಇನ್ನು ಬೇಜಾರು ನೂರುಕೋ ಇನ್ನೂರು ನೀನು ನಕ್ರೆ ಚೂರು ನಕ್ಕು ಬಿಡೆ ಈಗ ಒಂಚೂರು ನೀ ನಕ್ಕರೆ ನಗುವುದು ಜಗವಿದು ಕನ್ನಡಿ ಏನಾದ್ರೂ ತೆಗಿರೀಸೈ ಕೆಲ್ಲಕ್ಕೆ ಇಲ್ಲಿ ಬಾಸೈ ಏನಾದ್ರೂ ತೆಗಿರೀಸಿ Take it easy. Oh.